ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೆಳಗರೆ ಇಂದಿನ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿ ಈ ವಿಷಯವಾಗಿ ಅಂಕೋಲಾದ ಅಲಗೇರಿಯ ಪಾಂಡುರಂಗಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗೆ. ಈಗ ಪಾಂಡುರಂಗ ಬೇಡುಗೌಡ ಅವರಿದ್ದಾರೆ. ಇವರು ಅಂಕೋಲಾದ ಹತ್ತಿರ ಬಾವಿಕೇರಿ ಬೆಳಗೇರಿ ಗ್ರಾಮದವರು. ಅವರು ತರಕಾರಿಯನ್ನ ಮುಂಚಿನಿಂದ ಬೆಳೀತಾ ಇದ್ದಾರೆ, ಅದರ ಅನುಭವವನ್ನ ಹೇಳ್ತಾರೆ ಅಂತ ಇಲ್ಲಿಗೆ ಬಂದ್ರಿ. ಸರ್, ಈಗ ನಮಗೆ ಭಾಳ ಒಂದು 30-32 ವರ್ಷ ಆಯಿತು. ನಾವು 8ನೇ ಕ್ಲಾಸ್ ತನ ನಮ್ಮ ಮನೆಯಲ್ಲಿ ಬಡ ಪರಿಸ್ಥಿತಿ, ಮುಂದೆ ಓದ್ಲಿಕ್ಕೆ ಆಗಲಿಲ್ಲ. 8ನೇ ಕ್ಲಾಸ್ ಇತ್ತು, ಒಂದು 2 ಎಕರೆ ಇತ್ತು, ಮತ್ತು ನೆಲ್ಲೂರು ಕುಂಚಿನ ಬೈಲದಲ್ಲಿ ಒಂದು ಎಕರೆ ಇತ್ತು. ಆ ಜಮೀನಿನಲ್ಲಿ ಸ್ವಲ್ಪ ನೀವೇ ತೊಗೊಂಡ್ರು, ಸ್ವಲ್ಪ ಹಾಗೆ ಬಿಟ್ಟೋಗ್ಬಿಟ್ರು. ಆದ್ದರಿಂದ ನಮಗೆ ಈಗ ಭೂಮಿ ಇದೆ. ಈಗಿನ ದಿನಗಳಲ್ಲಿ ನಮ್ಮ ಭೂಮಿಯನ್ನು ನಾವು ಇದ್ದರೂ ಕೂಡ ನಮ್ಗೆ ಹೋಗಿ ಅಲ್ಲಿ ಸಾಗವಳಿಕೆ ಮಾಡೋಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಂದರೆ ಈ ಸೀಬರ್ಡ್ ನೇವೇರು ಬೇಲಿ ಹಾಕ್ಬಿಟ್ಟಿದ್ದಾರೆ, ನಮ್ಮ ರೈತ ಕೊಟ್ಟಿದ್ದಾರೆ, ಆದ್ರೆ ಪೂರ ತಗೊಳ್ಳಲಿಲ್ಲ. ಸ್ವಲ್ಪ ತಗೊಂಡು ಸ್ವಲ್ಪ ಬಿಟ್ಟೋಗ್ಬಿಟ್ರು. ಆ ಬಿಟ್ಟೋದಕ್ಕೆ ನಮ್ಗೆ ಹೋಗ್ಲಿಕ್ಕೆ ಒಂದು ದಾರಿನೂ ಸಿಗಲಿಲ್ಲ. ಆ ಪರಿಸ್ಥಿತಿ ಆಗಿದೆ ನಮ್ಮ. ಈಗ ನಾವು ಜಮೀನು ಇದ್ದು ಇಲ್ದೇಗಿರೋ ರೀತಿಯಾಗಿದ್ದೇವೆ. ಈಗ ಬೇರೆ 2 ಎಕರೆ ಜಮೀನನ್ನು ಬೇರೆದು ತಗೊಂಡು ನೀವು ಮಾಡ್ತಾಯಿ ಬೆಂಡೆಕಾಯಿ, ಮತ್ತು ಈಗ ಕಲ್ಲಂಗಡಿ ಸೀಜನ್ ಬಂದಾಗ ಕಲ್ಲಂಗಡಿ, ಮತ್ತು ಶೇಂಗಾ ಸೀಜನ್ ಬಂದಾಗ ಶೇಂಗಾ, ಮತ್ತು ಈ ಭತ್ತದ ಸೀಜನ್ ಬಂದಾಗ ಭತ್ತ. ಹೊಲದ ಓನರ್ಗೆ ಎಷ್ಟು ಕೊಡೋಕೆ ನೀವು? ನಮ್ಮ ಒಂದು ಭೂಮಿ ಮೇಲೆ ಇರ್ತದೆ ಇಳುವರಿ. ಆ ಭೂಮಿ ಮೇಲೆ ಡಿಪೆಂಡ್ ಇರ್ತದೆ. ಈಗ ನಾನು 1 ಎಕರೆ ಜಮೀನು ಬೆಳೆದ್ರೆ ಅದಕ್ಕೆ ನಾನು ಭತ್ತ ಸುಮಾರು 15 ಕ್ವಿಂಟಲ್ ಮಾಡಿದೆ. 15 ಕ್ವಿಂಟಲ್ದಲ್ಲಿ ಭತ್ತ ಕನಿಷ್ಠ ಅಂದರೆ ಅವರು ಗದ್ದೆಯವರಿಗೆ ಅದರಲ್ಲಿ ಒಂದು ಸಮಾಪ. ನಾನು ವರ್ಷವಿಡೀ ವ್ಯವಸಾಯ ಮಾಡಿ ಗದ್ದೆ ಕಳೆ ತೆಗೆದು ಎಲ್ಲ ಶ್ರಮ ಪಟ್ಟು, ನಾನು ನಮ್ಮ ಮನೆಯವರು ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಶ್ರಮ ಪಟ್ಟದಕ್ಕೆ 7.5 ಕ್ವಿಂಟಲ್ ಭತ್ತ ನಮ್ಗೆ ಸಿಗ್ತದೆ. ಸಿಕ್ಕಾಪಟ್ಟೆ ಬರುತ್ತೆ. ಖರ್ಚಿನಲ್ಲಿ ಅರ್ಧನೋ ಅಥವಾ ಪೂರ್ತಿ ನಿಮ್ದೇ ಖರ್ಚು? ಇಲ್ಲ, ಪೂರ್ತಿ ನಮ್ಮದೇ ಖರ್ಚು. ಒಟ್ಟಿನಲ್ಲಿ ನಾವು ನಿಮಗೆ 7.5 ಕ್ವಿಂಟಲ್ ನಮಗೆ ಸಿಗ್ತದೆ. ಅದೇ ಲೇಬರ್ ತಗೊಂಡು ಮಾಡೋದಿದ್ರೆ ಅದು ನಮ್ಗೆ ಸಿಗೋದಿಲ್ಲ. ಕರ ಕೂಲಿ ಸಿಕ್ಕಿದ ರೀತಿ ನಾವು ಗದ್ದೆ ಮಾಡೋದಕ್ಕೆ ನಮಗೊಂದು ಕೂಲಿ ಸಿಕ್ತು ಅನ್ನೋ ರೀತಿ. ಒಂದೇ ಕಬ್ಬು ಬೆಳೆದಿಲ್ಲ. ಇನ್ನೊಂದು ಎಕರೆ ಏನು ಮಾಡ್ತೀರ? ಹಂಗಾದ್ರೆ 1 ಎಕರೆ ಹಿಂಗೆ ತರಕಾರಿ ಸಣ್ಣ ಪುಟ್ಟ ಮಾಡಲಿಕ್ಕೆ. ತರಕಾರಿ ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ? ತರಕಾರಿ ಈಗ ನಾನು ವ್ಯವಸಾಯಕ್ಕೆ ಬಂದೆ 15 ವರ್ಷ ಆಯ್ತು ಕಾಲ. ಅಂದರೆ ನಂಗೆ ಚಿಕ್ಕ ವಯಸ್ಸು. ಅವನ ಮಾಡ ತಂದಿರೇ ಅವ್ರು. ಯಾವ ಸೀಸನ್ ಒಳಗೆ ಹಾಕೋದು ತರಕಾರಿ? ತರಕಾರಿ ನೀರು ಒಳ್ಳೆ ಇದ್ದರೆ ಯಾವ ಸೀಸನ್ನಲ್ಲೂ ಆಗ್ತದೆ. ತರಕಾರಿಗೆ ಅದೇ ಸೀಸನ್ ಇದೇ ಸೀಸನ್ ಅಂತೇಳಿ ಏನೂ ಇಲ್ಲ. ಜಾಸ್ತಿ ಆಗುವಂಥ ಸಂದರ್ಭದಲ್ಲಿ ಒಂದು ಏರು ಭೂಮಿ ಇದ್ದರೆ ಆಗ್ತದೆ. ಹಾಗಾಗಿ ನೀವು ಅವಾಗ ಹಾಕಲ್ಲ? ಅವಾಗ ಹಾಕಲ್ಲ ನಾವು. ಈ ಮಳೆಗಾಲದಲ್ಲಿ ಹಾಕಲ್ಲ. ಮಳೆ ಯಾವಾಗ ಕಡಿಮೆ ಆಯಿತೋ ಈ ಟೈಮ್ಗೆ ಆವಾಗ ತರಕಾರಿ ಶುರು ಮಾಡ್ತೇವೆ. ಈಗ ಈ ಎಲ್ಲ ತರಕಾರಿ ಹೇಳಿದ್ರಲ್ಲ, ಜನರಲ್ ಇವತ್ತು ಒಂದು ವಾರದೊಳಗೆ ಒಂದು 10 ಪಟ್ಟೆ ಅರಿವಿ ಬರ್ತಿದ್ವಿ, ಕೆಂಪು ಅರಿವಿ. ಆ ಮೇಲಿಕ್ಕೆ ಆಗ್ಬೇಕಲ್ಲ. ಅಷ್ಟು ಒಟ್ಟಿಗೆ ಬೆಳೆದು ಬಿಟ್ರೆ ಇದು ಖಾಲಿ ಆಗುತ್ತಾನ ಅದು ಹಾಳಾಗೋಗ್ಬಿಡ್ತಿದೆ. ಇದೊಂದು 2 ದಿವಸ ಇದೆ ತಗೊಂಡೋಗಿ, ನಾಳೆ ಇದ್ದು 2 ದಿವಸಕ್ಕೆ ಆಗೋಷ್ಟು ಮಾಡೋದು. ಮತ್ತೊಂದು ಈ ಸೊಪ್ಪಿನ ತರಕಾರಿ ಆ ರೀತಿ ಆಯ್ತು. ಈಗ ಬೆಂಡೆಕಾಯಿ ಇರುತ್ತೆ, ಬದನೆಕಾಯಿ ಇರುತ್ತೆ, ತೊಂಡೆಕಾಯಿ ಇಲ್ಲ. ಅವು ಈಗ ಬೆಂಡೆಕಾಯಿ ಒಂದು ಸಾರಿ ಹಾಕಿದ್ರೆ ಅವು ಒಂದು 2-3 ತಿಂಗಳ ತನಕ ಗಿಡ ನೀರು ಚಲೋ ಇದ್ರೆ 3 ತಿಂಗಳ ತನಕ ಬೆಂಡೆಕಾಯಿ ಕೊಯ್ಲಿಕ್ಕೆ ಆಗ್ತದೆ. ಬದನೆಕಾಯಿನೂ ಹಾಗೆ ಬದನೆಕಾಯಿ ಸ್ವಲ್ಪ ಕಟಾವು ಇದನ್ನ ಮಾಡೋದು ಬೇಸಾಯ ಮಾಡಬಹುದು. ಮಳೆ ಒಂದು ಜಾಸ್ತಿ ಆಗಿದ್ರೆ ತರಕಾರಿ ಹೊಲದೊಳಗೆ ಹೆಚ್ಚು ಮಳೆಯಾಗುವಂಥ ಪ್ರದೇಶ ಇದು. ಮಳೆಗಾಲದೊಳಗೆ ಯಾವುದೇ ಬೆಳೆ ಬೆಳಿಲಿಕ್ಕೂ ಹೆದರಿಕೆ ಸಿಗುತ್ತಾ? ನಮ್ಮ ಬಾವಿಕೇರಿ ಗ್ರಾಮದಲ್ಲಿ ನೀರಿಗೆ ಯಾವತ್ತೂ ತೊಂದರೆ ಆದಿಲ್ಲ ಸರ್. ನೀರು ಯಾವಾಗೂ ಇರ್ತದೆ. ಈಗ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲರೂ ಈಗ ದೊಡ್ಡ ಬೇಸಿಗೆಯಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಹೋಗ್ತವೆ. ನೀರಿಗೊಂದು ಪುಲ್ಲಿದೆ ಇಲ್ಲಿ ನೀರು. ನಿಮ್ಮ ತಂದೆ ತಾಯಿಗಳು ಮಾಡುವ ತರಕಾರಿ ಬೇಸಾಯ ನಾವು ಮತ್ತೆ ಬೇರೆ ಇದಿಲ್ಲ, ಅವೇ ತರಕಾರಿನ ಮುಂದುವರಿಸ್ತಿದ್ದೇವೆ ಹೇಳಿ. ಅದರಿಂದ ನಿಮ್ಗೆ ಯಾವ ರೀತಿ ಅನುಕೂಲ ಆಯ್ತು? ಯಾಕಂದ್ರೆ ನೀವು 20-30 ವರ್ಷ ತಂದೆ ತಾಯಿಗಳು ಕಾಲದಿಂದ ಬೆಳ್ಕೊಂತ ಬಂದ್ರಿ. ಅದೇನು ದೊಡ್ಡ ಆದಾಯ ಅಲ್ಲ, ನಮ್ಮ ದಿನ ಮನೆ ಖರ್ಚಿಗೆ, ನಮ್ಮ ಖರ್ಚಿಗೆ ಒಂದು ಗಾಡಿ. ಎಲ್ಲಿ ಮಾರಾಟ ಮಾಡುದು? ನಾವು ಇಲ್ಲಿ ಅಂಕೋಲ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡ್ತೀವಿ. ನೀವೇ ಕುಂತು ಮಾರ್ತೀರೋ ಅಥವಾ ಬೇರೆ? ಬೆಳಿಗ್ಗೆ ಹೋಗಿ ನಾವು ಸಾಟಿಗೆ ತುಂಬಿ ಇಲ್ಲಿ ಬಂದು ಮತ್ತೆ ಗದ್ದೆಯಲ್ಲಿ ಮಾಡ್ಬೇಕಲ್ಲ, ಅದಕ್ಕಾಗಿ ನಮ್ಗೆ ಕುಂತು ಮಾರುವ ಬೆಳಿಗ್ಗೆ 7 ಗಂಟೆ ಕೊಟ್ರೆ 8 ಗಂಟೆ ಮತ್ತೆ ಗದ್ದೆ ಹಾಜರಾಗ್ಬೇಕು. ಈಗ ನೀವು ಮಾರಾಟ ಮಾಡೋದಕ್ಕೆ ಒಬ್ಬ ಮಾರಾಟ ಮಾಡಿ ಬೆಳೆ ಬೆಳೆದೋನ್ಕಿಂತ ಈ ಮಾರಾಟ ಏನ್ ಮಾಡ್ತಾನಲ್ಲ ಅವನೇ ಈ ವ್ಯವಸ್ಥೆ ಹೆಚ್ಚಿನ ಲಾಭ ತಿಂತಾನ. ಈ ಇದು ಬೆಳೆದವನಿಗೆ ಅಷ್ಟಿಲ್ಲ, ಬೆಳೆದವನಿಗೆ ಆದಾಯ ಕಡಿಮೆನೇ. 400 ರೂಪಾಯಿ ಕೊಡ್ತೇವೆ ಸರ್, 100 ಮೂಲಂಗಿ 400 ರೂಪಾಯಿ ಕೊಡ್ತೇವೆ, ಅದು 1 ತಿಂಗಳ ಬೆಳೆ. ಈಗ 400 ರೂಪಾಯಿ ಕೊಟ್ಟರೆ ಅವರು ಕೊನೆಗೆ 10 ರೂಪಾಯಿಗೆ 4 ಕೊಡ್ತಾರೆ ಅವರು, ಅಂದ್ರೆ 2.5 ರೂಪಾಯಿಗೆ ಒಂದು ಬಿತ್ತು. ನಮಗೆ ಅಷ್ಟು ಬೀಳೋದಿಲ್ಲ, ಸೇಲ್ ಆಗ್ಲಿಲ್ಲಪ್ಪ ಅವರಿಗೆ ಲಾಸ್. ಅದು ಕೊಂಡುಕೊಳ್ಳುವವರಿಗೆ ಗ್ರಾಹಕರಿಗೆ ಉತ್ತಮ ಲಾಭ, ಒಳ್ಳೆ ಅವ್ರ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಯಾಕಂದ್ರೆ ಈ ನಮ್ಮ ಸೈಡಿಂದ ಈ ನಮ್ಮ ತಾಲೂಕಿನಲ್ಲಿ ಏನು ಬೆಳಿತೇವೆ ನೋಡಿ, ಅವು ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದಿಲ್ಲ, ಬರೀ ಸಗಣಿಯಿಂದಲೇ ಮಾಡ್ತೀವಿ. ಈಗ ಆ ಕಡೆ ಬೇಕಾರಿ ಏನು ಮಾಡ್ತಾರೆ, ಲೋಕಲ್ದವ್ರು ಏನು ಮಾಡ್ತಾರೆ ನೋಡಿ, ಅದಕ್ಕೆ ಹೆಚ್ಚಿಗೆ ಬೇಡಿಕೆ. ಅವ್ರ ತರಕಾರಿ ತುಟ್ಟಿ ಅಲ್ಲ, ಒಂದು ಈಗ ಅದು ಲಾಭ ರೈತರಿಗೆ ಸಿಗ್ತಾ ಇದೆಯಾ? ಲಾಭ ರೈತರಿಗಿಂತ ಏಜೆನ್ಸಿಗಳಿಗೆ ಜಾಸ್ತಿ ಸಿಗು ಸರ್, ಬೆಳೆದವ್ರಿಗಿಲ್ಲ. ಬೆಳೆದವ್ರಿಗಷ್ಟೇ, ಅವ್ರ ಹೊಟ್ಟೆ ತುಂಬಿಕೋ ಸಲುವಾಗಿ ಅವ್ರು ಮಾಡ್ಕೊಳ್ಳೋದೇವ, ಹೆಚ್ಚಿನ ಲಾಭ ಸಿಗುವುದಿಲ್ಲ ಬೆಳೆದವ್ರಿಗೆ. ಯಾಕಂದ್ರೆ 80 ರೂಪಾಯಿ KG 100 ರೂಪಾಯಿ KG ಅಲ್ಲಿ ತನಕ ಹೋಗಿದೆ. ಹೌದು, ಈ ಕಡೆ ಈಗ ಮೂಲಂಗಿ KG ಲೆಕ್ಕ ಇಲ್ಲ ಸರ್ ನಮ್ದು, ಅದು ಒಂದು ಕಟ್ಟು, ನಾವು ಅಂದಾಜಿನ ಮೇಲೆ ಒಂದು ಕಟ್ಟು ಕಟ್ತೇವೆ. ಅರಿವಿ ಮೂಲಂಗಿ 100 ಲೆಕ್ಕದಲ್ಲಿ ಕೊಡ್ತೇವೆ. ಈಗ ನಮಗೆ ಒಳ್ಳೆಯ ಲಾಭ, ಇದು ಭಾಳ ಉತ್ತಮ ಬೆಲೆ ನಮಗೆ ಸಿಗ್ತಾ ಇರೋದು. 100 ಮೂಲಂಗಿಗೆ 400 ರೂಪಾಯಿ ಉತ್ತಮ ನಮಗೆ, ಅದಕ್ಕಿಂತ ಕಡಿಮೆ ಇದೆ. 150 ರೂಪಾಯಿ ಕೊಡೋದು ಇದೆ, 200 ರೂಪಾಯಿ ಕೊಟ್ಟದು ಇದೆ. ನೀರು ಹೆಂಗೆ ಕೊಡೋದು? ದಿನಾನು ಕೊಡ್ಬೇಕು ಅವಕ್ಕೆ ನೀರು? ದಿನ ಹಾಕೋದು ಸರ್, ನೀರು ದಿನ ಹಾಕದಿದ್ರೆ ಇಲ್ಲಿಂದ ಬಿಸಿಲಿಗೆ ಮತ್ತು ಇಲ್ಲಿ ನಮ್ಮ ಅರಬ್ಬಿ ಸಮುದ್ರ ಹತ್ರ ಇದೆಲ್ಲ, ಆ ಉಪ್ಪಿನ ನೀರು ಕೆರೆ ತೋಡಿ, ಗದ್ದೆಯಲ್ಲಿ ಒಂದು ಕೆರೆ ತೋಡಿ, ಇಲ್ಲಿ ನೀರು ಮೇಲೆ ಇರ್ತದೆ, ಆ ಕೆರೆಯಿಂದ ದಿನ ಮೊಗದು ನೀರು ಒಯ್ಯಬೇಕು. ಅವರೊಂದು 10 ಗಂಟೆಗೆ ಒಂದು ಮೂಲಂಗಿ ಪಟ್ಟೆಯಲ್ಲಿ ಒಂದು 250 ಮೂಲಂಗಿ ಮಾಡ್ಬೋದು. ಅದು 1 ತಿಂಗಳ ಬೆಳೆ ಸರ್, 1 ತಿಂಗಳ ಬೆಳೆ. ಶ್ರಮ ಇದೆ ನಿಮ್ಗೆ? ಶ್ರಮ ಸಿಕ್ಕಾಪಟ್ಟೆ ಶ್ರಮ. ಬಂದು ಮನೆಗೆ ಊಟಕ್ಕೆ 12 ಗಂಟೆಗೆ ಊಟ ಮಾಡಿ ಒಂದು 1-2 ತಾಸು ಮನೇಲಿ ರೆಸ್ಟ್ ಮಾಡಿ ಮತ್ತು 3 ಭೂಮಿ ತಯಾರಿಯಲ್ಲಿ ಕೂಡ ಒಂದು ಸ್ವಲ್ಪ ಲೇಬರ್ ಬೇಕಾಗುತ್ತೆ ನಿಮಗೆಲ್ಲ, ಏರ್ ಮಡಿ ಮಾಡ್ಕೋಬೇಕು. ಏರ್ ಮಡಿ ಬೇಕಾಗ್ತದೆ ಸರ್, ಲೇಬರ್ ಹಾಕಿದ್ರೆ ನಮ್ಗೆ ಲಾಭ ಇರೋದಿಲ್ಲ. ಅಂದ್ರೆ ನಾವು ಮತ್ತೊಬ್ರು ಕೆಲ್ಸಕೋಬೇಕು ನಾಳೆ, ಅದೇ ನಮ್ಮ ಕೆಲಸ ನಾವೇ ಮಾಡ್ಕೊಂಡ್ರೆ ನಾವು ಯಾರಿಗೂ ಲೇಬರ್ಗೆ ಹಣ ಕೊಡುವುದಿಲ್ಲ. ಹೆಂಗೆ ಈಗ ಯಾರು ಸಿಕ್ಕಿದ್ರೆ ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ. ಎಷ್ಟು ನಿಮ್ಮ ಕೂಲಿ? ನಮ್ಮ ಕೂಲಿ ಈಗ ಒಂದು 8 ಗಂಟೆ ಒಂದು ಹೊಲಕ್ಕೆ ಹೋದ್ರೆ 1.5 ಊಟ ಕೊಡ್ತಾರೆ. ಈಗ ಕೆಲ್ಸಕ್ಕೂ ಹೋದ್ರಿ ಅಲ್ಲಿ 350 ರೂಪಾಯಿ ಅಥವಾ 700 ರೂಪಾಯಿ ನಾವು ಬೆಳೆದು ಮಾರಾಟ ಮಾಡೋದು ಒಳ್ಳೇದು. ನಾವು ಬೆಳೆದು ಮಾರಾಟ ಮಾಡೋದು ಒಳ್ಳೇದು ಅನಿಸ್ತೀವಿ ಸರ್, ಅಂದ್ರೆ ಅದರಿಂದ ಇರ್ತದೆ ಅಷ್ಟೇ. ಹೌದು, ನಾವು ಬೆಳಿತೀವಿ, ನಮ್ಮ ಹೊಲ ನಾವು ಬೆಳಿತೀವಿ. ಇದರಿಂದ ಹೆಚ್ಚಿಗೆ ಬರುವುದು ಮಣ್ಣು ಊರುವುದು, ಒಂದು ಪಾಯ ತೆಗೆಯೋದು, ಎಲ್ಲರೂ ಕಟ್ಟಿಗೆ ಹುಡುಕ್ ಹೋಗೋದು. ಇಲ್ಲಿಗೆ ಸೀಬರ್ಡ್ ಬಂದಿದ್ರಿಂದ ಸ್ವಲ್ಪ ಕೆಲಸ ಸಿಗ್ತದೆ ಸರ್. ಮೊದಲೆಲ್ಲ ಭಾಳ ತೊಂದರೆ ಇದೆ, ನಮ್ಮ ತಂದೆಯವರೆಲ್ಲ ನೋಡ್ತಿದ್ದಾಗ ಅವಾಗೆಲ್ಲ ಭಾಳ ತೊಂದರೆ ಆಯ್ತು, ಅವಾಗ ಊಟಕ್ಕೂ ಇಲ್ಲ ಆಗಿತ್ತು. ಆ ರೀತಿ ಈಗ ಕೊಡ್ತಾರೆ. ಮತ್ತೆ ನಾವು ಈಗ ನಮ್ಮ ತಂದೆಯವ್ರಿಗೆ 3 ಜನ ನಾವು ಮಕ್ಕಳು, ನಾವು ಸ್ವಲ್ಪ ದೊಡ್ಡವಾದ 4 ಕಾಸು ಉಳಿತೈತೆ ಕೈಯಲ್ಲಿ. ಉಳಿಸ್ಲೇಬೇಕಲ್ಲ ಸರ್, ಹೆಂಗಾರು ಮುಂದಿನ ಟೈಮ್ಗೆ ಬೇಕಾಗ್ತಲ್ಲ ಏನು. ಅದ್ರ ಸಲುವಾಗಿ ಒಂದು ಏನೋ ಮದುವೆನೋ, ಒಂದು ಕಾರ್ಯನೋ, ಒಂದು ಹಾಸ್ಪಿಟ್ಲಿಗಾಗಲಿ ಏನಾದರೂ ನಮ್ಮ ಅಲ್ಪ ಒಂದು ಸ್ವಲ್ಪ ನಮ್ಮ ದುಡಿಮೇಲೆ ಒಂದು ಸ್ವಲ್ಪ ಉಳಿಸ್ಲೇಬೇಕಾಗ್ತದೆ. ನಾನು ಎಷ್ಟು ತಿಂಗಳಿಗೆ ಇಷ್ಟು ಅಂತ ಹೇಗೆ? ಇಲ್ಲ ಇಲ್ಲ ಸರ್, ಒಂದು ವರ್ಷಕ್ಕೆ ನಮ್ಮ ಪೂರಾ ಎಲ್ಲ ಖರ್ಚು ಹೋಗಿ ಇಲ್ಲಾಂದ್ರೆ ಒಂದು 10-15 ಸಾವಿರ ರೂಪಾಯಿ ನಾವು ಠೇವಣಿ ಮಾಡ್ಬೋದು. ಅಲ್ಲಿಂದ ಖರ್ಚು ಬರುತ್ತಾ? ಅಲ್ಲಿ ಎಷ್ಟು ಖರ್ಚು ಇರುವುದಿಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ. ಈಗ ಹೈಸ್ಕೂಲ್ವರೆಗೂ ಎಲ್ಲ ನಿನ್ನ ಬಟ್ಟೆ ಗಿಟ್ಟೆ ಎಲ್ಲ ಕೊಡ್ತಾರಲ್ಲ, ಅಷ್ಟೇನು ಖರ್ಚು ಬರುವುದಿಲ್ಲ ಸರ್. ಅಲ್ಲಿ ಬಿಸಿಲು ಓದುವರ ಹತ್ರ ಇರ್ಬೇಕಲ್ಲ, ಅವ್ರಿಗೆ ಸಣ್ಣವ್ರು ಇರ್ತಾರೆ, ಆಟದ ಕಡೆ ಲಕ್ಷ್ಯ ಜಾಸ್ತಿ. ಆ ಕಡೆ ಜಾಸ್ತಿ ಆಟ ಆಡ್ಬೇಕು ಅನ್ನೋದು ಅವ್ರಿಗೆ ಖುಷಿ. ನೀವು ಸಣ್ಣವ್ರಿದ್ದಂಗ ಐತೆ ಅಲ್ಲ. ಈಗ ಏನಾಗಿದೆ ಅಂದ್ರೆ, ನಾವು ಸಣ್ಣವ್ರು ಇದ್ಬೇಕಾರೆ ನಮ್ಮ ಮನೆಯಲ್ಲಿ ತಿನ್ನೋಕ್ಕೂ ಇಲ್ಲ, ನಮ್ಮ ಅಪ್ಪ ಅಮ್ಮಗೆ ಸಾಲಕ್ಕೆ ಆಗಿದೆ ಪರಿಸ್ಥಿತಿ, ಕೇಳುವುದಿಲ್ಲ. ಈಗ ಮಕ್ಕಳು ಹೋಗಲ್ಲ ಶಾಲೆಗೆ? ಹೋಗ್ತಾರೆ, ಆದ್ರೆ ಎದುರಿಸಿ ಬದುರಿಸಿ ಕಳಿಸ್ಬೇಕು. ಮಾಡಬೇಕು ಹಂಗೇನೈತೆ? ಹೌದು ಸರ್, ಇನ್ನು ಇದೇ ವ್ಯವಸಾಯ ಮುಂದುವರಿಸಿ ಮತ್ತೆ ಸ್ವಲ್ಪ ಮಾಡಿ ಒಟ್ಟಿನಲ್ಲಿ ಮತ್ತೆ ಕೃಷಿ ಮಾಡುವಂತ ಭೂಮಿ ತಕೊಳ್ಬೇಕು, ನಮ್ದು ಅನ್ನೋದು ಇದೆ ಅನ್ನೋದಕ್ಕೆ ಏನಾದರೂ ಒಂದು ಕನಸೆಲ್ಲ ಇದೆ ಮುಂದೆ. ಒಳ್ಳೆಯದು ಪಾಂಡ್ರಿ, ಇಷ್ಟೆಲ್ಲ ಅನುಭವವನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ತರಕಾರಿ ಕೃಷಿ ಈ ವಿಷಯವಾಗಿ ಅಂಕೋಲಾದ ಅಲಗೇರಿಯ ಪಾಂಡುರಂಗಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಕಿ. पक्षियों से तो हम खेत को बचा लेते हैं, पर इन घातक रसायनों से कैसे? और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी. परंतु सभी डाले हैं? सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं ಕೇಳಿ ಸುಗಂಧರಾಜ ಹೂವಿನ ಬೇಸಾಯ ಕ್ರಮಗಳು. ಈ ವಿಷಯವಾಗಿ ಶಿರಸಿಯ ಹೂವಿನ ಬೇಸಾಯ ಶಾಸ್ತ್ರ ವಿಭಾಗ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರೂ ಆಗಿರುವ ಡಾಕ್ಟರ್ ಪ್ರೀತಮ್ ಎಸ್ಪಿ ಅವರೊಂದಿಗೆ ಸಂದರ್ಶನ. ಇವತ್ತು ಟ್ಯೂಬ್ರೋಸ್ ಅಂದರೆ ಸುಗಂಧ ರಾಜ ಅಂತ ಏನು ಕರೀತೀವಿ, ಅದು ಅತ್ಯಂತ ಸುಗಂಧಭರಿತ ಹೂವು. ಅದನ್ನು ಅನೇಕ ಸ್ತರದಲ್ಲಿ ಈ ಸುಗಂಧರಾಜ್ ಬೆಳೆ ಬೇಸಾಯ ಕುರಿತು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಸೊ ಈ ದಿನ ಒಂದು ಪ್ರಮುಖವಾದಂಥ ಬೆಳೆ ಸುಗಂಧರಾಜ, ಈ ಹೆಚ್ಚು ಲಾಭದಾಯಕವನ್ನು ಕೊಡುತ್ತಿರುವಂಥ ಒಂದು ಹೂವು ಸುಗಂಧರಾಜ. ಏನಕ್ಕೆ ಅಂತಂದರೆ ಈ ಹೂವಲ್ಲಿ ನೀವು ಬಿಡಿ ಹೂವಾಗಿಯೂ ಉಪಯೋಗಿಸಬಹುದು, ಕತ್ತರಿಸಿದ ಹೂವಾಗೂ ಉಪಯೋಗಿಸಬಹುದು. ಅದಲ್ಲದೆ ಸುಗಂಧ ಲಾಭದಾಯಕವಾದಂಥ ಒಂದು ಪುಷ್ಪ ಕೃಷಿ. ಇದರ ಕಲ್ಟಿವೇಷನ್ ಪ್ರಾಕ್ಟೀಸಸ್ ಅಥವಾ ಬೇಸಾಯ ಕ್ರಮಗಳು ಹೇಗೆ ಅಂತಂದರೆ, ಇದು ನಮ್ಮ ಭಾಗದಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು ಎಲ್ಲ ಆಗಿರ್ಬೋದು, ನಾವು ಹೇಳ್ತಾ ಹೋಗ್ಬೇಕು ಅಂತಂದರೆ ಈಗ ಮಣ್ಣು ಯಾವ ಥರ ಇರಬೇಕು ಅಂತಂದರೆ ಸುಗಂಧರಾಜ ಬೆಳೆದಿಕ್ಕೆ ಇದು ಈಗ 6.5-7.5 ಇರಬೇಕು. ಆಮೇಲೆ ಗೋಡು ಮಣ್ಣು ಇರಬೇಕು. ಮುಖ್ಯವಾಗಿ ಏನು ಅಂದರೆ ಈ ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಹಿಡ್ಕೊಳ್ತಿರ್ಬೇಕು, ಅಂತ ಮಣ್ಣುಗಳು ತುಂಬಾ ಸೂಕ್ತ. ಈಗ ಏನಾಗ್ತದೆ, ಕೆಲವೊಂದು ಸ್ವಲ್ಪ ಕಪ್ಪು ಮಣ್ಣು ಅಂತ ಸ್ವಲ್ಪ ಹಾಕೊಂಡು ಸ್ವಲ್ಪ ತೇವಾಂಶವನ್ನು ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಹೊಂದಿರುವಂತಂದ್ರೆ ಈ ಬೆಳೆಯು ಉಷ್ಣ ಹಾಗೂ ಅರೆ ಉಷ್ಣ ಪ್ರದೇಶದಲ್ಲಿ ತುಂಬಾ ಚೆನ್ನಾಗೇ ಬರ್ತದೆ. ಸಾಧ್ಯವಾದಷ್ಟು ಇಲ್ಲೂ ಬರುತ್ತೆ. ಇಲ್ಲಿ ನಮ್ಮ ಪ್ರದೇಶಗಳಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಷ್ಣ ಹಾಗೂ ಅರೆ ಉಷ್ಣ ಪ್ರದೇಶಗಳು ತುಂಬಾ ಒಳ್ಳೆಯದು. ಏನಾಗ್ತದೆ, ಸ್ವಲ್ಪ ಹೆಚ್ಚು ಕಮ್ಮಿ ಟೆಂಪರೇಚರ್ ಅಥವಾ ಉಷ್ಣಾಂಶ ಜಾಸ್ತಿ ಆದರೆ ಹೂವಿನ ಇಳುವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತದೆ. ನಾವೇನಾದರೂ ಸುಗಂಧ ದ್ರವ್ಯ ಇದು ಮಾಡೋಕ್ಕಾದ್ರೆ ಏನು ಅಂತ ತೊಂದರೆಗಳಾಗುವುದಿಲ್ಲ. ಬಟ್ ನಾವು ಕತ್ತರಿಸಿದ ಹೂವಾಗಿ ನೋಡ್ಕೊಂತ ಹೋಯ್ತು ಅಂತಂದ್ರೆ 35°C ಮೇಲ್ಪಟ್ಟಾಯ್ತು ಅಂತಂದ್ರೆ ಅದರ ಕಾಂಡದ ಉದ್ದ ಏನಿರುತ್ತೆ ಅದು ಕುಂಠಿತ ಇದರಲ್ಲಿ ಒಂದು 10-12 ಹೂ ಇರುತ್ತೆ. ಸೊ ಅದ್ರ ಪ್ರಮಾಣ ಕಮ್ಮಿ ಆಗ್ತದೆ. ಸೊ ಹಂಗಾಗಿ ಸ್ವಲ್ಪ ಆದಷ್ಟು ನಾವು 20-32°C ಇರುವಂತ ಪ್ರದೇಶಗಳನ್ನ ನೋಡ್ಕೊಂಡು ಬೆಳೆದ್ರೆ ತುಂಬಾ ಸೂಕ್ತ. ಹಾಗೂ ಇದ್ರದ್ದು ನಾಟಿ ಯಾವಾಗ ಅಂತಂದ್ರೆ ಮಾರ್ಚ್ ಏಪ್ರಿಲ್. ಸುಗಂಧರಾಜದಲ್ಲಿ ಇನ್ನೊಂದು ಅಂಶ ಏನು ಅಂತಂದ್ರೆ ತಳಿಗಳು. ಇದರಲ್ಲಿ ಎರಡು ತರ ಬರ್ತದೆ, ಒಂದು ಸಿಂಗಲ್ಸ್ ಅಂತ ಬರ್ತದೆ, ಅಂದ್ರೆ ಒಂದು ಸುತ್ತಿನ ದಳ ಹೊಂದಿರುವಂತ ತಳಿಗಳು, ಇನ್ನೊಂದು ಡಬಲ್ಸ್ ಬಹು ಸುತ್ತಿನ ದಳ ಅಂತ ಹೇಳ್ತೀವಿ. ಸೊ ಸಿಂಗಲ್ಸ್ ಅಲ್ಲಿ ಏನ್ ಮಾಡ್ತೀವಿ ಉಪಯೋಗಿಸ್ತೀವಿ. ಸೊ ಸಿಂಗಲ್ಸ್ ತಳಿಗಳು ಎಂತ ಅಂತಂದ್ರೆ ಮೆಕ್ಸಿಕನ್ ಸಿಂಗಲ್ ಇದೆ, ಶೃಂಗಾರ್ ಇದೆ. ಈಗಿನ ಸುತ್ತಮುತ್ತ ಎಲ್ಲ ಬೆಳೀತಿರುವಂತ ರೈತರುಗಳು ಅತಿ ಹೆಚ್ಚಾಗಿ ಇದನ್ನ ಬೆಳೀತಾರೆ. ಈ ಡಬಲ್ಸ್ ಅಲ್ಲಿ ಸುವಾಸಿನಿ, ಸ್ವರ್ಣರೇಖಾ, ವೈಭವ ಮತ್ತು ಮುಂತಾದವುಗಳು ತಳಿಗಳು ಲಭ್ಯವಿರುತ್ತೆ. ಗೆಡ್ಡೆಗಳಿಂದ ಆಗ್ತದೆ. ಸುಮಾರು 2-3 cm ವ್ಯಾಸ ಇರುವಂತ ಗೆಡ್ಡೆಗಳನ್ನ ನಾಟಿಗೆ ನಾವು ಉಪಯೋಗಿಸ್ಕೋಬಹುದು. ಸೊ ಸುಮಾರು 1 ಹೆಕ್ಟೇರ್ ಪ್ರದೇಶಕ್ಕೆ 800-900 kg ಅಥವಾ 1.25-1.5 lakh ಅಷ್ಟು ಈ ಏನು ಹೇಳದಲ್ಲ ಗೆಡ್ಡೆಗಳು ತೆಗೆದಾದ್ಮೇಲಿಂದ ಅವು ಡಾರ್ಮೆನ್ಸಿ ಅಂತ ಹೇಳ್ತೀವಿ ಅಥವಾ ಸುಪ್ತಾವಸ್ಥೆಯಲ್ಲಿ ಇರ್ತದೆ. ಸೊ ಹಂಗಾಗಿ ಗೆಡ್ಡೆಗಳನ್ನು ತೆಗೆದ ಮೇಲೆ ಒಂದು ತಿಂಗಳ ಕಾಲ ನಾವು ಸ್ವಲ್ಪ ಈ ಗಾಳಿ ಆಡ್ತಿರೋಂತ ಪ್ರದೇಶಗಳಲ್ಲಿ ಬೇಸಾಯ ಕ್ರಮಗಳು ಹೆಂಗ್ ಮಾಡೋದು ಅಂತಂದ್ರೆ, ಎಲ್ಲರೂ ತಿಳಿದಿರಂಗೇನೆ, 2-3 ಸತಿ ಯಾಕೆಂದ್ರೆ ಬೇಸಿಗೆ ಟೈಮ್ ಇರ್ತದೆ, ಮಾರ್ಚ್ ಏಪ್ರಿಲ್, ದೇಶಕ್ಕೆ ಒಂದು 30 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗ್ತದೆ. ಈಗೇನಾಗ್ತದೆ, ಕೊಟ್ಟಿಗೆ ಗೊಬ್ಬರಗಳು ಕೆಲವೊಂದ್ ಕಡೆಗೆ ಸಿಗೋದಿಲ್ಲ, ಅಥವಾ ಕೊಟ್ಟಿಗೆ ಗೊಬ್ಬರಗಳು ಕೆಲವೊಂದ್ ಟೈಮಲ್ಲಿ ತುಂಬಾ ಕಳೆಗಳು ಬೆಳೆಸೋದನ್ನ ಉಪಯೋಗಿಸ್ಕೋಬಹುದು. ಈಗ ನಾವು 30 ಟನ್ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ, ಅದನ್ನ ಬರೀ ನಾವು ಒಂದು 20 ಟನ್ನಷ್ಟು ಎರೆಹುಳ ಗೊಬ್ಬರ ಹಾಕಿದ್ರು ಸಾಕಾಗ್ತದೆ. ಆಮೇಲೆ ಎರೆಹುಳ ಗೊಬ್ಬರದಿಂದ ನಮಗೆ ನ್ಯೂಟ್ರಿಯಂಟ್ಸ್ಗಳು ಸಿಗ್ತದೆ, ಪೋಷಕಾಂಶಗಳು ಸಿಗ್ತವೆ. ಸೊ ಅದನ್ನ ಮಾಡ್ಕೊಂಡು ಆಮೇಲೆ ರಿಡ್ಜಸ್ ಅಂಡ್ ಫರೋಸ್ ಅಥವಾ 30 ಸೆಂಟಿಮೀಟರ್ ಅಂತರದಲ್ಲಿ ಈ ಗೆಡ್ಡೆಗಳನ್ನ ನಾಟಿ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಸೊ ಪ್ರತಿ ಒಂದು ಮಾಡಿದಾಗ್ಲೂ ಒಂದು 5-7 ಸದ ಒಂದು ವಾರಕ್ಕೊಮ್ಮೆ ಸ್ವಲ್ಪ ನೀರು ಸ್ಥಳಿ, ನಾವೇನಾದ್ರು ಸಿಂಗಲ್ ಸ್ಥಳಿ ಉಪಯೋಗಿಸ್ತಾ ಇದೀವಿ ಅಂತಂದ್ರೆ 100-50 ಕಿಲೋಗ್ರಾಮ್ ಅಷ್ಟು. ಅದೇ ನಾವೇನಾದ್ರು ಡಬಲ್ ಸ್ಥಳಿಗಳು ಬೆಳಿಬೇಕು ಅಂತಂದ್ರೆ 200-150 ಕೆಜಿ ಅಷ್ಟು ಸಾರಜನಕ, ರಂಜಕ, ಪೊಟ್ಯಾಷ್ ಅನ್ನು ಪ್ರತಿ ಹೆಕ್ಟರ್ಗೆ ನಾವು ಒದಗಿಸಬೇಕಾಗ್ತದೆ. ಸೊ ಇದನ್ ಮಾಡೋದಲ್ದೇನೆ ಏನು ಸಾರಜನಕ ಇದೆಯಲ್ಲ, ಅದು ಸ್ಟಾರ್ಟಿಂಗ್ ಅಂದ್ರೆ ಬೇಸಲ್ ಡೋಸ್ ಅಂತ ಹೇಳ್ತೀವಿ, ಅಂದ್ರೆ ಮತ್ತು ಪೊಟ್ಯಾಷ್ ಅನ್ನು ಹಾಕ್ಬೇಕಾಗ್ತದೆ. ಇನ್ನ 6 ವಾರಗಳ ನಂತರ, 5-6 ವಾರಗಳ ನಂತರ ಹಾಕಬಹುದು. ಆಮೇಲೆ ಇನ್ನೊಂದು ಲಾಭ ಏನು ಅಂತಂದಿದ್ರಲ್ಲಿ, ಇದು ಬರೀ ಕೊಯ್ಲು ನಂತರ ಅಂದ್ರೆ ಈಗೇನ್ ನಾವು ಹೂಗಳನ್ನ ಕೊಯ್ಲು ಮಾಡ್ಕಂತೀವಿ ಅಥವಾ ಅದು ಮುಗಿತಾ ಬಂದಿರ್ಬೇಕಾರೆ ಆ ಬುಡದಲ್ಲೇ ಸ್ವಲ್ಪ ಅದೇನು ಸ್ಪೈಕ್ ಅಂತ ಕಡ್ಡಿ ಬಂದಿರ್ತಲ್ಲ, ಅದನ್ನ ನಾವು ಕಟ್ ಮಾಡಿದ್ರೆ ಹಾಗೆ ಬಿಟ್ಮೇಲೆ ಮತ್ತೆ ಹೂಗಳು ಕೊಡುತ್ತೆ. ಸೊ ಈ ತರ 1-2 ಕೂಳೆ ಬೆಳೆಗಳನ್ನು ಸಹ ನಾವು ತಗೋಬಹುದು. ಸೊ ಈ ಸುಗಂಧರಾಜಕ್ಕೆ ನೋಡ್ಕೊಂಡಾಗ ರೋಗ ಮತ್ತು ಕೀಟಗಳನ್ನ ಹೀರ್ತವೆ. ಸೊ ಹಿಂಗ್ ಹೀರ್ಕೊಂಡಾಗ ಏನಾಗ್ತವೆ, ಎಲೆಗಳು ಮತ್ತೆ ಹೂಗಳ ಮೇಲೆ ಬಿಳಿಯಾದಂತ ಚುಕ್ಕಿ ತರ ಆಕಾರದ ಕಂದು ಬಣ್ಣಾಗಿ ಬದಲಾವಣೆ ಆಗ್ತದೆ. ಸೊ ಆಮೇಲೆ ಥ್ರಿಪ್ಸ್ಗಳೆಲ್ಲ ನಿಮಗೆ ಕಾಣುತ್ತೆ, ತುಂಬಾ ಸಣ್ಣದಾಗಿ ಕಪ್ಪು ಕಪ್ಪು ಒಂದು ಹುಳಗಳು ಎಲ್ಲ ನಿಂತಿರ್ತವೆ. ಸೊ ಹಾಗಾಗಿ ಸೊ ಇದಕ್ಕೆ 1 ml ಮೊನೋ 25 WP ಇದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡಿದ್ರೆ ಹತೋಟಿಗೆ ತಗೋಬಹುದು. ಜಂತು ರೋಗ, ಇವು ಪ್ರಮುಖವಾಗಿ ಬರುವಂತ ರೋಗಗಳು. ಈ 3 ಇದರಲ್ಲಿ ಈ ತಡೆಗಟ್ಟಬೇಕು ಅಂತಂದ್ರೆ ಬೇವಿನ ಹಿಂಡಿ 5-6 ಕ್ವಿಂಟಲ್ ಅಷ್ಟು ಬೇವಿನ ಹಿಂಡಿ ಅನ್ನು ಹಾಕಬೇಕು, ಅಥವಾ ಕಾರ್ಬೋಫ್ಯೂರಾನ್ 3G ಅನ್ನು 1 ಹೆಕ್ಟೇರ್ಗೆ 20 ಕಿಲೋಗ್ರಾಂ ಅಷ್ಟು ಬಿತ್ತನೆ ಮಾಡೋಕ್ಕಿಂತ ಮುಂಚೆನೆ ಮಣ್ಣಿನಲ್ಲಿ ಬೆರೆಸಬೇಕು. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ ಬರೋದು ಅವ್ರ ಆರ್ಥಿಕವಾಗಿ ಏನು ಇದೆಯಲ್ಲ ಅವೆಲ್ಲ ಇಳುವರಿ ಮೇಲೆ ಇದಾಗಿರ್ತದೆ. ಸೊ ನಾಟಿ ಮಾಡಿದ 3 ಹೆಕ್ಟೇರ್ಗೆ 8-15 ಟನ್ ಅಷ್ಟು ಬಿಡಿ ಹೂಗಳು ಹಾಗೂ 1-1.1 ಗೆಡ್ಡೆಗಳ ಸ್ಟಾರ್ಟಿಂಗ್ ಅಲ್ಲಿ ಏನು ನಾಟಿ ಮಾಡಬೇಕಾದ್ರೆ ಗೆಡ್ಡೆಗಳ ಗಾತ್ರ, ಸಸ್ಯಗಳ ಅಂತರ, ಅನುಸರಿಸಿದ ಬೇಸಾಯ ಕ್ರಮಗಳು ಇವೆಲ್ಲವೂ ಸೇರ್ಕೊಂಡು ಸೊ ಹಂಗಾಗಿ 8-15 ಟನ್ ಅಷ್ಟು ಬಿಡಿ ಹೂಗಳು ಪಡೆದ್ರೆ ನಮ್ಗೆ ಲಾಭದಾಯಕ ಅನ್ಸುತ್ತೆ. ಸೊ ನಾನು ಮೊದಲದಾಗಿ ಹೇಳ್ದಂಗೆನೆ ಇದನ್ನ ಬರೀ ಯಾರು ವ್ಯಾಪಾರ ಆಗ್ಲಿಲ್ಲ ಅಂತಂದ್ರೆ ನಾವು ಆಲ್ಟರ್ನೇಟ್ ಆಗಿ ಸುಗಂಧ ದ್ರವ್ಯವನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೂ ಮಾಡಬಹುದು. ಸೊ ಒಂದಲ್ಲ ಒಂದು ರೀತಿಲಿ ನಾವು ಹೂಗಳನ್ನ ಕಳಿಸಬಹುದು. ಈಗ ರೈತರ ಮಟ್ಟದಲ್ಲಿ ಆ ರೀತಿ ಈಗ FPO ಟೈಪ್ ಅಲ್ಲೆಲ್ಲ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಬೆಳಕಂತು ಅಂದ್ರೆ ಕೆಲವೊಂದು ಭಾಗಗಳಲ್ಲೆಲ್ಲ ಡಿಸ್ಟಿಲೇಷನ್ ಯೂನಿಟ್ಸ್ ಗಳು ಅಂತ ಅಂದ್ರೆ ಸುಗಂಧ ದ್ರವ್ಯವನ್ನ ತೆಗೆಯುವುದಕ್ಕೆ ಆದಂತ ಒಂದು ಮಿಷಿನರಿಸ್ ಇರುವಂತ ಎಲ್ಲ ಮಾಡಿ ಇದ್ ಮಾಡಿಸಬಹುದು. ಸುಗಂಧ ದ್ರವ್ಯ ಒಂದು ಬೆಳೆ ಎಷ್ಟಾದ್ರೂ ಕನಿಷ್ಠ ನಮ್ಮ ರೈತರಿಗೆ ಏನು ತೊಂದರೆ ಆಗಲ್ದಂಗೆ ಕೈ ಹಿಡಿಯುತ್ತ ಅಂತ. ಸರ್ ಮೊದಲಾಗಿ ಹೇಳ್ದಂಗೆ ಇದು ನಮಗೆಲ್ಲ ಗೊತ್ತಿರೋ ಈಗ ಚೆಂಡು ಆಗಿರ್ಬೋದು ಅಥವಾ ಯಾವ್ದಾರು ಆಗಿರ್ಬೋದು ಹಬ್ಬಕ್ಕೆ ಸೀಮಿತವಾದಾಗ ಟೈಮಲ್ಲಿ ನಮಗೆ ಜಾಸ್ತಿ ಲಾಭ ಇರ್ತದೆ. ಬಟ್ ಅದು ಸುಗಂಧ ದ್ರವ್ಯದಲ್ಲಿ ನೀವು ನೋಡ್ಬೋದು ಯಾವ್ದೇ ಮದುವೆ ಮನೆ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ಫಂಕ್ಷನ್ಗಳಲ್ಲಾಗಿರ್ಬೋದು ಅಥವಾ ಕಾರ್ಯಕ್ರಮಗಳಲ್ಲಿ ಸುಗಂಧರಾಜನ ಜಾಸ್ತಿ ಬಳಕೆ. ಸೊ ಇದೊಂಥರ 365 ದಿವಸ ಹಿಡಿಯುತ್ತದೆ. ಕೊಟ್ಟು ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟರೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಸುಗಂಧರಾಜ ಹೂವಿನ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಡಾಕ್ಟರ್ ಪ್ರೀತಮ್ SP ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಆಕಾಶವಾಣಿ ಗುಣ ಬಾಳಪಥದಲ್ಲಿ ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಭಾರತ ಸರ್ಕಾರ. ಬದಲಾಯಿಸುತ್ತೆ ಸದಾ ಬಾಳ ಪಥದಲ್ಲಿ. ನಮಸ್ಕಾರ ಗೆಳೆಯರೇ, ಭಾರತ ಸರ್ಕಾರದ ಸಹಾದಿ ಗೆಳೆಯರೇ, ಈ ಕಾರ್ಯಕ್ರಮದ ಕುರಿತು ಜನಪ್ರಿಯತೆ ಹೆಚ್ಚುತ್ತಿರುವುದರಿಂದ ಇದು ಜನರಿಗೆ ಇಷ್ಟವಾಗುತ್ತಿದೆ ಅನ್ನುವಂಥದ್ದು ಸಿದ್ಧವಾಗಿದೆ. ಗೆಳೆಯರೇ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸಾಮಾಜಿಕ ಕಲ್ಯಾಣ ಮತ್ತು ಸಾಮರಸ್ಯತೆಯ ಅನೇಕ ಯೋಜನೆಗಳು ಸಮಾಜದಲ್ಲಿ ಪರಿವರ್ತನೆ ತಂದಿವೆ. ಈಗ ವಿದ್ಯಾರ್ಥಿ ನಿಲಯಗಳು, ಸ್ಕಾಲರ್ಶಿಪ್, ಕೌಶಲ್ಯ ತರಬೇತಿಯಂತಹ ಸೌಲಭ್ಯಗಳು ಸುಲಭದಲ್ಲಿ ಸಿಗುತ್ತವೆ. ಈಗ ನೈತಿಕ ಹಾಗೂ ಸಾಮಾಜಿಕ ಜವಾಬ್ದಾರಿಯಾಗಿ ಹೆಚ್ಚುವರಿ ಅಧಿನಿಯಮದ ರೂಪದಲ್ಲಿ ಆಗಿದೆ. ಟ್ರಾನ್ಸ್ಜೆಂಡರ್ಸ್ಗೆ ಸಮಾಜದಲ್ಲಿ ಸ್ಥಾನಮಾನ ಸಿಗುವಂತಾಗಲು ಟ್ರಾನ್ಸ್ಜೆಂಡರ್ಸ್ ವ್ಯಕ್ತಿಗಳು. ಗೆಳೆಯರೇ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಯುವ ಜನರಲ್ಲಿ ಹೆಚ್ಚುತ್ತಿರುವ ಪ್ರವೃತ್ತಿಯನ್ನು ನಡೆಸಲಾಗುತ್ತಿದೆ. ಈ ಅಭಿಯಾನವನ್ನು ಯೂನಿವರ್ಸಿಟಿ ಕ್ಯಾಂಪಸ್, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮತ್ತು ಯೂತ್ ಕ್ಲಬ್ಗಳು ಈ ಅಭಿಯಾನದಲ್ಲಿ ತೊಡಗಿಕೊಂಡಿವೆ. 13,000 ಆಯ್ದ ತರಬೇತಿ ಪಡೆದಂತಹ ವಾಲಂಟಿಯರ್ ಈ ಅಭಿಯಾನದ ವಿಭಿನ್ನ ಆಕ್ಟಿವಿಟೀಸ್ ನಲ್ಲಿ ಸಹಭಾಗಿಗಳಾಗಿದ್ದಾರೆ. 15 ಆಗಸ್ಟ್ 2000 ಆಕ್ಟಿವಿಟೀಸ್ ಮೂಲಕ ಈ ತನಕ 8 ಕೋಟಿ ಜನರನ್ನ ತಲುಪಿದೆ. ಗೆಳೆಯರೇ, ನಶಾ ಮನುಷ್ಯನನ್ನ ಸಂದೇಶ ನೀಡುತ್ತದೆ. ಬನ್ನಿ ಕೇಳೋಣ ಇಂದಿನ ಕಥೆಯನ್ನು. ನೋಡುವ ಶೇಷ್, ಈಗೀಗ ಹುಡುಗಿಯರು ಕೂಡ ಪಾರ್ಟೀಸ್ ನಲ್ಲಿ ಕೋಕ್ ಅಲ್ಲ, ನೀನು ಹುಡುಗ ಆದ್ರೂ ಕೂಡ ಕೋಕ್ ಕುಡಿತಾ ಇದೆಯಲ್ಲ. ಸರ್, ನಾನು ಕುಡಿಯೋದಿಲ್ಲ. ನನ್ ಟೇಬಲ್ಗೆ ಬರೋದು, ಅದು ನೇರವಾಗಿ ಡಸ್ಟ್ ಬಿನ್ ಗೆ ಹೋಗುತ್ತೆ. ಮತ್ತೆ ಈ ಇನ್ಕ್ರಿಮೆಂಟ್ ನನಗೆ ಬಹಳ ಅಗತ್ಯ. ಸರಿ ಸರ್, ನೀವು ಹೇಳ್ತೀರಿ ಅಂದ್ರೆ ನಾನು ಒಂದ್ ಪ್ಯಾಗ್ ತಗೋತೀನಿ. ದಟ್ಸ್ ಲೈಕ್ ಎ ಗುಡ್ ಬಾಯ್. ಫಂಡ ಒಂದೇ ಶೆಫಾಲಿ, ಜೀವನ 4 ದಿನ, ಯೌವನ 2 ದಿನ, ಹಾಗಾಗಿ ಚೆನ್ನಾಗಿ ಎಂಜಾಯ್ ಮಾಡೋದು. ಅವನ್ ಯಾರು ಗೊತ್ತಾ? ಯಾರು ಅವನಾ? ಆ ಹ್ಯಾಂಡ್ಸಮ್ ಗೈ ಮೂಲೆಯಲ್ಲಿ ನಿಂತ್ಕೊಂಡಿಲ್ಲ ಸರ್ ಅಂತಾನೆ. ಕುಡಿಯಲ್ಲ ಅಂದ್ರೆ ಬದುಕುದಾದ್ರೂ ಹೇಗೆ? ಸರಿ ಶೆಫಾಲಿ, ಈಗ ಅವರಿಗೆ ಬಲವಂತ ಮಾಡಬಾರ್ದು. ಓಹೋ, ನನಗೆ ನಿನ್ನ ಉಪದೇಶ ಬೇಕಾಗಿಲ್ಲ. ನೋಡು, ಕುಡಿಯದವರು ಒಂದೆರಡು ಡ್ರಿಂಕ್ಸ್, ಹೆಚ್ಚು ಅಲ್ಲ. ಓಕೆ. ಹಾಯ್ ಆಶೀಶ್. ಹಾಯ್ ಶಿಫಾಲಿ. ನೀವು ಒಬ್ಬರೇ ನಿಂತ್ಕೊಂಡು ಎಂಜಾಯ್ ಮಾಡ್ತಿದ್ದೀರಲ್ಲ, ನಮ್ಮನ್ನ ನಿಮ್ ಜೊತೆ ಸೇರಿಸಿಕೊಳ್ಳ? ಅದೆಲ್ಲ ಆಗೋದಿಲ್ಲ, ಇವನು ಪುರುಷ ಅಲ್ಲ ಮಹಾಪುರುಷ. ಇವ್ರ ಹಾಗಿದ್ದ ಮಹಾಪುರುಷರು ಈಗ ಈ ಜಗ. ಇಟ್ ಇಸ್ ನಾಟ್ ಫೇರ್ ನಿತಿನ್, ಒಬ್ರು ಡ್ರಿಂಕ್ಸ್ ತಗೊಳ್ಳಲ್ಲ ಅಂದ್ರೆ ಅವರಿಗೆ ಬಲವಂತ, ಹೆಚ್ಚು ಅಲ್ಲ. ಓಕೆ. ಹಾಯ್ ಆಶೀಶ್. ಹಾಯ್ ಶಿಫಾಲಿ. ಹಾಗೇನಿಲ್ಲ, ನೀವು ಅರೆ ಬಿಡು ಶಿಫಾಲಿ, ಇವನಿಂದ ಅದೆಲ್ಲ ಆಗೋದಿಲ್ಲ. ಇವನು ಪುರುಷ ಅಲ್ಲ ಮಹಾಪುರುಷ. ಇವ್ರ ಹಾಗಿದ್ದ ಮಹಾಪುರುಷರು ಈಗ ಈ ಜಗತ್ತಿನ. ನಿತಿನ್, ಒಬ್ರ ಕಾಲು ಇಷ್ಟು ಎಳಿಬಾರ್ದು. ಅವರಿಗೆ ಕುಡಿಯೋಕಾಗಲ್ಲ ಅಂದ್ಮೇಲೆ ಮೊದಲ ಡ್ರಿಂಕ್ಸ್ ಮುಗಿಸಿದಾಗ್ಲೇ ನಾನು ನನ್ನ ಡ್ರಿಂಕ್ಸ್ ನಿಮ್ ಜೊತೆ ಚೇರ್ಸ್ ಮಾಡೋದು. ಓಕೆ, ಆಸ್ ಯು ವಿಶ್. ಕಳೆದುಕೊಂಡು ಬಿಟ್ಟ. ಯಾವತ್ತು ಶರಾಬು ಕುಡಿಯದಂತಹ ಆಶೀಶ್ ಈ ಬಾರಿ ಒಂದೆರಡಲ್ಲ ಪೂರ್ತಿ 8 ಪೆಗ್. ಹಲೋ ಆಶೀಶ್. ಹಲೋ, ನಾನು ಆಶೀಶ್ ಅಲ್ಲ, ಠಾಣೆಯಿಂದ ಮಾತಾಡಕತ್ತೇನೆ. ಆಶೀಶ್ಗೆ ಆಕ್ಸಿಡೆಂಟ್ ಆಗ್ಯದ, ಬಹಳ ಗಾಯ ಆಗ್ಯದ, ಹಾಸ್ಪಿಟಲ್ಗೆ ಸೇರಿಸಿದೇವೆ. ಬದುಕದಾನ ಇಲ್ವಾ ಗೊತ್ತಿಲ್ಲ. ಮೈ ಗಾಡ್, ಆಶೀಶ್ ನ ಆಕ್ಸಿಡೆಂಟ್ ಆಯ್ತಾ? ಈ ಅಪಘಾತದ ನಂತರ 8 ಫ್ರಾಕ್ಚರ್ ಆಗಿತ್ತು. 2 ವರ್ಷಗಳ ತನಕ ಚಿಕಿತ್ಸೆ ನಡೆಯಿತು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಸಹ ಆಶೀಶ್ 40% ಡಿಸೇಬಲ್ ಆದ. ಅವನ ಕೆಲಸ ಹೋಯ್ತು, ಮನೆಯ ಹಣಕ ಅನುಭವಿಸಿದ್ರು. ಇದೆಲ್ಲ ಆಗಿತ್ತು ನಶಾದ ಕಾರಣದಿಂದ. ನಶಾದ ಕಾರಣದಿಂದಾಗಿ ಇನ್ಸೂರೆನ್ಸ್ ಕಂಪನಿಯಿಂದ ಅವನಿಗೆ ಯಾವುದೇ ಕ್ಲೇಮ್. ನೆನಪಿಡಿ, ಯಾವುದೇ ರೀತಿಯ ನಶಾ ಪ್ರಾಣ